ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ ಈರುಳ್ಳಿ ಬೆಳೆಯ ಕೃಷಿಯಲ್ಲಿ ಅನುಭವ. ಈ ಕುರಿತು ಶ್ರೀ ಚನ್ನಬಸಪ್ಪ ಕೆ ಅವರೊಂದಿಗೆ ಸಂದರ್ಶನವನ್ನು ಇವರನ್ನು ಮಾತಾಡಿಸಲಿಕ್ಕೆ ಇದ್ದಾರೆ ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಭುಜಂಗನಗರ ಗ್ರಾಮದ ರೈತರಾಗಿರ್ತಕ್ಕಂತಹ ಚನ್ನಬಸಪ್ಪ ಕೆ ಇವರು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ ಮುಖ್ಯ ಬೆಳೆಯಾಗಿ ಈರುಳ್ಳಿಯನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಸೂರ್ಯಕಾಂತಿ, ಮೆಕ್ಕೆಜೋಳ ಈ ತರದ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾರೆ. ಆದ್ರೆ ಲಾಭದಾಯಕವಾಗಿರ್ತಕ್ಕಂತ ಒಂದು ವಾಣಿಜ್ಯ ಬೆಳೆಯಾಗಿ ಈರುಳ್ಳಿಯನ್ನೇ ಬೆಳೀತಾ ಇದ್ದಾರೆ. ಇವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಚನ್ನಬಸಪ್ಪ ಅವರೇ. ನಮಸ್ಕಾರ ಸರ್. ಚನ್ನಬಸಪ್ಪ ಅವರಿಗೆ ಎಷ್ಟು ವರ್ಷ ವಯಸ್ಸು? 51. 51 ವರ್ಷ. ನಿಮ್ಗೆ ಈ ಕೃಷಿಯ ನಂಟು ಹೇಗೆ ಬೆಳೀತು? ಮೂಲತಃ ಕೃಷಿನೇ ನಮ್ಮ ತಂದೆಯರು ನಮ್ಮ ಅಜ್ಜರು ಎಲ್ಲರೂ ಮಾಡೋದು. ಹಂಗಾಗಿ ನಾನು ಪಿ ವಿ ಸಿ ಬುಟ್ಟಾಯಿಲಿಂದ 93ನೇ ಇಸ್ವಿಯಿಂದ ಈರುಳ್ಳಿ ಕೃಷಿ ಮಾಡ್ತೀನಿ. ಪಿ ಯು ಸಿ ಓದಿದ್ವಿ. ಪಿ ಯು ಸಿ ಸೈನ್ಸ್ ಕಾಮರ್ಸ್ ಸೈನ್ಸ್ ತಾಂಡಿ ಸೈನ್ಸ್ ಮಾಡಿ ಬಿಟ್ಬಿಟ್ರಿ? ಇನ್ಕಂಪ್ಲೀಟ್ ಆಯ್ತು, ಬಿಟ್ಬಿಟ್ರಿ. ನನಗೆ ವ್ಯವಸಾಯದ್ದು ಸ್ವಲ್ಪ ಆಸಕ್ತಿ ಜಾಸ್ತಿ. ಫೇಲ್ ಆದ್ರಿ ಅಂತ ಕೃಷಿಗೆ ಬಂದ್ರೋ ಅಥವಾ ಹೇಗೆ? ಇಲ್ಲ, ಮೊದಲೂ ಇತ್ತು, ಆದ್ರೆ ಮತ್ತೆ ಹೋಗಕ್ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತು ನಮ್ಮ ತಾಯಿಯರಿಗೆ, ಹಂಗಾಗಿ ಹೋಗ್ಲಿಲ್ಲ. ಎಷ್ಟು ಜನ ಮಕ್ಕಳು ಮನೆಯಲ್ಲಿ? ನಾವಿಬ್ರು, ಅಕ್ಕರು 3. ನಿಮ್ ತಂದೆಯವ್ರ ಕಾಲದ ಕೃಷಿ ಹೇಗಿತ್ತು ಬಸಪುರೆ? ಸರ್, ಅವರು ಎತ್ತುಗಳಲ್ಲಿ ಮಾಡ್ತಿದ್ರು ಸರ್ ಅವರು. ಈಗ ಮತ್ತೆ ಹಾಗೆ ಹೀಗೆ ವ್ಯತ್ಯಾಸ ಇದೆ. ಈಗೆಲ್ಲ ಟೆಕ್ನಿಕಲ್ ಯೂಸ್ ಮಾಡ್ಕೊಳ್ತಾರ. ಅದು ಸ್ವಲ್ಪ ಕಷ್ಟ ಇತ್ತು, ಉಳುಮೆ ಮಾಡೋದಾಗ್ಲಿ ಬೆಳೆದಾಗ್ಲಿ ಇಳುವರಿ ಕಮ್ಮಿ ಬರ್ತಿತ್ತು. ಇಲ್ಲಿ ಟ್ರ್ಯಾಕ್ಟರ್ಲಿಂದ ಸ್ವಲ್ಪ ಇಳುವರಿನೂ ಜಾಸ್ತಿ ಆಕತಿ. ಟ್ರ್ಯಾಕ್ಟರ್ ಉಳುಮೆ ಆಳವಾಗಿ ಆಕತಲ್ಲ, ಎತ್ತಿನ ಉಳುಮೆ ಅಂದ್ರೆ ಆಳವಾಗಿ ಆಗಲ್ಲ, ಕಸ ಅದು ಜಾಸ್ತಿ ಬೆಳೀತಿತ್ತು. ಟ್ರ್ಯಾಕ್ಟರ್ ಬಂದಾಗ್ಲಿಂದ ಸ್ವಲ್ಪ ಆಲ್ಮೋಸ್ಟ್ ಆಲ್ ಊರಾಗ ಎಲ್ಲರೂ ಇಳುವರಿ ಜಾಸ್ತಿನೇ ಆಗ್ಯಾವ. ಸ್ವಲ್ಪ ಅದ ಇದ್ದಾಗ ಮಾಡ್ಬೇಕು, ತೇವ ಇದ್ದಾಗ ಮಾಡಿದ್ರೆ ಕಡಿಮೆ ಆಕತಿ ಅದು. ಮತ್ತೆ ಎತ್ತುಗಳಿಗಿನ್ನ ಕಡಿಮೆ ಆಕತಿ. ಈಗ ಎತ್ತುಗಳಿಲ್ಲ? ಈಗ ಎತ್ತುಗಳಿಲ್ಲ. ನಿಮ್ಮ ಮನೇಲೂ ಇಲ್ಲ? ಇಲ್ಲ ಸರ್. ನಾನು ಈಗ ಒಂದು 10 ವರ್ಷ ಆಯ್ತು ತೆಗೆದು ಇಲ್ಲೇ ತಕ್ಕ ಇಟ್ಕೊಂಡಿದ್ದೆ. ಸ್ವಲ್ಪ ಚೇಂಜ್ ಆದ್ರೆ ವ್ಯತ್ಯಾಸ ಆಗ್ಬಿಡ್ತದಲ್ಲ. ಅಲ್ಲ, ಹಿಂದೆ ಎತ್ತುಗಳೇ ಕೃಷಿಯ ಮಾನದಂಡಗಳು. ಹೌದು, ಅಳತೆಗೋಲುಗಳು, ಏನು 8 ಎತ್ತಿನ ಕೂರಿಗೆ ಅಂತ, 4 ಎತ್ತಿನ ಕೂರಿಗೆ ಅಂತ, ಹಿಂಗೆಲ್ಲ ಇರ್ತಿತ್ತು ಸರ್. ಅದು ನಮ್ಮದು ಭೂಮಿ ಸ್ವಲ್ಪ ಟೈಟ್ ಆಕತ್ತೆ, ಆಳವಾಗಿ ಉಳುಮೆ ಮಾಡಕ್ ಆಗಲ್ಲ ಎತ್ತುಗಳಿಲ್ಲ. ಈ ಈರುಳ್ಳಿಗೆ ಬೇರಿಗೆ ಲೂಜ್ ಬೇಕು, ಲೂಜ್ ಇದ್ರೇನೆ ಈರುಳ್ಳಿ ಚೆನ್ನಾಗಿ ಬರೋದು. ಲೂಜ್ ಬೇರೆ ಕಡೆ ಹೊಲಗಳೆಲ್ಲ ಲೂಜ್ ಇರ್ತೈತಿ, ಬೇರೆ ನಮ್ ಕಡೆ ಸ್ವಲ್ಪ ಟೈಟ್ ಆಕತ್ ಭೂಮಿ. ಅಂದ್ರೆ ಗಿಡ ಮರಗಳು ಬೆಳೆಯಕ ಒಳ್ಳೆ ಫಲವತ್ತದ ಭೂಮಿ. ಈರುಳ್ಳಿಗೆ ಅಂದ್ರೆ ಮತ್ತೆ ಲೂಜ್ ಮಾಡ್ಬೇಕು, ನೆಲ ಲೂಜ್ ಮಾಡಿದ್ರೇನೆ ಚೆನ್ನಾಗಿ. ಒಟ್ಟು ನಿಮ್ಮ ಅನುಭವ ಏನ್ ಹೇಳ್ತದೆ, ಟ್ರ್ಯಾಕ್ಟರ್ ಬಳಕೆಯಿಂದ ನೆಲ ಹೆಚ್ಚು ಒಂದಿಷ್ಟು ಆಳಕ್ಕೆ ಉಳುಮೆ ಮಾಡ್ಲಿಕ್ಕೆ, ಕೆಲವು ಬೇರು ಆಳಕ್ಕೆ ಬಿಡುವಂತ ಬೆಳೆಗಳಿಗೆ ಇದು ಉಪಯೋಗ ಈರುಳ್ಳಿ ಬೆಳೆಗೆ ಸೂಕ್ತ ಇದೆ? ಈರುಳ್ಳಿ ಬೆಳೆಗೆ ಸೂಕ್ತ. ಈರುಳ್ಳಿ ಬೆಳೆಯನ್ನ ಯಾವಾಗ್ಲಿಂದ ಶುರು ಮಾಡಿ? ನಿಮ್ ತಂದೆಯವ್ರ ಕಾಲದಲ್ಲಿ ಬೆಳೀತಿದ್ರೆ? ಬೆಳೀತಿದ್ರು ಸರ್, ನಮ್ಮ ತಂದೆಯವ್ರು ಈರುಳ್ಳಿ ಬೆಳೀತಿದ್ರು. ಆಮೇಲೆ ಬಾಳೆ ಬೆಳೀತಿದ್ರು, ಮಾವಿನ ತೋಟನೇ ಇತ್ತು. ಈಗ ತೆಗ್ದಿವಿ, ಅದು ತೆಗ್ದಿದ್ರಿ ತೋಟ, ಎಲ್ಲಿ ತೋಟ ಮಾಡ್ತಿದ್ರು. ನಾನು ಬರೀ ಈರುಳ್ಳಿನೇ ಜಾಸ್ತಿ ಅವೆಲ್ಲ ಬಿಟ್ಟು. ಈಗ ಮಾವಿನ ತೋಟ ಇಲ್ಲ? ಇಲ್ಲ ಸರ್, ಮಾವಿನ ತೋಟ ಇಲ್ಲ. ಎಲೆಬಳ್ಳಿ ಇಲ್ಲ, ಬಾಳೆ ತೋಟ ಇದೆ. ಬಾಳೆ ತೋಟ ಇದೆ? ಬಾಳೆ ತೋಟ ಇದೆ. ಬಾಳೆ ತೋಟ ಉಳಿಸ್ಕೊಂಡಿದ್ದೀರಿ? ಉಳಿಸ್ಕೊಂಡಿದ್ದೀರಿ. ಈರುಳ್ಳಿ ಬೆಳೀತಾ ಇದ್ದೀರಿ? ಮೆಕ್ಕೆಜೋಳ ಎಲ್ಲಿ ಬೆಳಿತೀರ? ಮೆಕ್ಕೆಜೋಳನು ಬೆಳಿತೀವಿ. ಸೂರ್ಯಕಾಂತಿ ಬೆಳಿತೀವಿ? ಸೂರ್ಯಕಾಂತಿನೂ ಬೆಳಿತೀವಿ, ಒಂದೊಂದ್ 2-2 ಎಕರೆ. ಒಟ್ಟು ಎಷ್ಟು ಎಕರೆ ಇದೆ? ಟೋಟಲ್ 10 ಎಕರೆ ಇದೆ ಸರ್. ಹತ್ತು ಎಕರೆಗ ಒಂದ್ ಎರಡು ಎಕರೆ ಈಗ ಸೂರ್ಯಕಾಂತಿ ಹಾಕಿನಿ, ಇನ್ನೊಂದ್ ನಾಲ್ಕು ಎಕರೆ ಅಡಿಕೆ ಹಾಕಿವಿ. ಅಡಿಕೆಗ ಬಾಳೆ ಎಲ್ಲ ತಲೆ ತಕ್ಕೊಂಡಿ ನಾವಲ್ಲೇ. ಈಗ ನೆಕ್ಸ್ಟ್ ಏನು ಮಾಡಿಲ್ಲ ಅಡಿಕೆಗ. ಅಡಿಕೆ ಎಷ್ಟು ವರ್ಷ ಆಯ್ತು ಶುರು ಮಾಡಿ? ಮೂರು ವರ್ಷ ಆಯ್ತು. ಮೂರು ವರ್ಷ ಆಯ್ತು. ಎತ್ತರ ಬೆಳೆದಿದೆ ಈಗ? ಹಾ, ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ ಅದು ಇಳುವರಿ ಕೊಡ್ಲಿಕ್ಕೆ ಶುರು ಆಗುತ್ತೆ? ಇಳುವರಿ ನಮಗೆ ಈಗ ಸದ್ಯಕ್ಕೆ ಅಲ್ಲೊಂದಿಲ್ಲ ಅಂತ ಬಿಡ್ತದೆ ಸರ್, ಅದು ಅದೇನು ಬರಲ್ಲ, ಅದು ಉಪಯೋಗ ಅದು ಲ್ಯಾಪ್ಸ್ ಆಕತೆ. ಆಲ್ಮೋಸ್ಟ್ ಒಂದು ಆರನೇ ವರ್ಷದಿಂದ ಚೆನ್ನಾಗಿ ಸಿಗ್ಬೋದು ಅನಿಸ್ತೈತೆ. ಐದನೇ ವರ್ಷಕ್ಕೆ ಅಲ್ಲಲ್ಲಲ್ಲಿ ಕ್ರಾಪ್ ಸಿಗ್ಬೋದು. ಅಡಿಕೆ ಬೆಳೆ ಬೆಳೆಯೋದಕ್ಕೆ ಏನು ಕಾರಣ? ಈರುಳ್ಳಿದು ಸ್ವಲ್ಪ ಜಾಸ್ತಿ ಖರ್ಚು ಬರ್ತದೆ ಸರ್, ಈಗ ಲೇಬರ್ ಖರ್ಚಾಗಲಿ ಮತ್ತೆ ಈಗ ಗೊಬ್ಬರದ್ದಾಗಲಿ ಮತ್ತೆ ಕೀಟನಾಶಕ ಅವೆಲ್ಲ ಮಾಡಿ ಮಾಡಿ ಮಾಡಿ ಮಾಡಿ ಈಗ ಬೆಳೆದಂಗ ಇಳುವರಿ ಮೇಲೆ ಅದು ಪರಿಣಾಮ ಬೀರ್ತೈತಿ. ಈಗ 30 ವರ್ಷದಿಂದ ಈರುಳ್ಳಿ ಬೆಳೆದು ಬೆಳೆದು ಬೆಳೆದು ಇಳುವರಿ ಕಮ್ಮಿ ಆಕತ್ತಲ್ಲ, ಹಂಗಾಗಿ ಅಡಿಕೆ ಸ್ವಲ್ಪ ಈಗ ಲಾಭದಾಯಕವಾಗೈತೆ, ಈರುಳ್ಳಿ ಲಾಭ ಕಮ್ಮಿ ಐತೆ, ಹಂಗಾಗಿ ಅಡಿಕೆ ಕಡಿಗೆ ಹೋಗಲಿವಿ. ಮತ್ತೆ ಲೇಬರ್ ಸ್ವಲ್ಪ ಕಷ್ಟ ಆಕತ್ತಿ, ಇಲ್ಲೆಲ್ಲ ಮೈನಿಂಗ್ ಆಕ್ಟಿವಿಟೀಸ್ ಇರೋದ್ರಿಂದ ರೈತರಿಗೆ ಅಷ್ಟೊಂದು ಕೂಲಿ ಕೊಟ್ಟು ಮಾಡ್ಸಕ್ ಆಗಲ್ಲ, ಹಂಗಾಗಿ ಇದಾದ್ರೆ ಲೇಬರ್ ಖರ್ಚ್ ಕಡಿಮೆ ಆಕತ್ತಲ್ಲ, ಅಡಿಕೆ ಮಾಡಿದ್ರೆ ಚೆನ್ನಾಗಿ ಅಂತ. ಒಂದ್ ಟೈಮ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ 30 ವರ್ಷ ಆಗ್ಲೂ ಆರಾಮ್ ಇರ್ಬೋದು. ಮುಂದೆ ಸ್ವಲ್ಪ ಕ್ರಾಪ್ ಕಮ್ಮಿ ಆದ್ರನ ಅಲ್ಲಿ ಅಷ್ಟೊತ್ತಿಗೆ ಏನೋ ಬದಲಾವಣೆ ಬಂದಿರ್ತೈತೆ. ಹಂಗಾಗಿ ಈರುಳ್ಳಿ ಬಗ್ಗೆ, ಯಾಕಂದ್ರೆ ನಿಮ್ಮ ಭಾಗದಲ್ಲಿ ಈರುಳ್ಳಿ ಬೆಳೆ ಹೆಚ್ಚಾಗಿ ಬೆಳೀತಾರೆ, ಏನ್ ಕಾರಣ ಇದು ಚನ್ನಬಸಪ್ಪ? ಈರುಳ್ಳಿ ಈ ಭಾಗದಲ್ಲಿ ಇಳುವರಿ ಚೆನ್ನಾಗಿ ಬರ್ತದೆ ಸರ್, ಇದು ಮೊದಲಿಂದನೂ ಚೆನ್ನಾಗಿ ಬರ್ತಿತ್ತು. ಮಣ್ಣಿನ ಗುಣಮಟ್ಟ ಹಾಗೆ? ಮಣ್ಣಿನ ಗುಣಮಟ್ಟ ಐತೆ, ಚೆನ್ನಾಗೈತೆ. ಬೇರೆ ಕ್ರಾಪು ಅಂತ ಇಳುವರಿ ಬರಲ್ಲ. ಈಗ 10 ಟನ್ 15 ಟನ್ 18 ಟನ್ ನಿಂತಕ್ಕನ ಇಳುವರಿ ಬರಲ್ಲ ಬೇರೆ ಕ್ರಾಪ್, ಈರುಳ್ಳಿನೇ ಬರೋದು. ನಮ್ಮದಿಲ್ಲಿ ಸಣ್ಣ ಭೂಮಿಯಾಗಿ ನಾವು ಅದನ್ನ ಪ್ರತಿ ವರ್ಷ ಅದನ್ನೇ ಒಂದೇ ಫಲ ಮಾಡಿ ಮಾಡಿ ಮಾಡಿ ಮಾಡಿ ಕಡಿಮೆ ಆಗೈತಿ. ನಾವು ಒಂದ್ ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಹಿಂಗ್ ಮಾಡಿದ್ರೆ ಈರುಳ್ಳಿ ಲಾಭದಾಯಕನೇ ನಮ್ಗೆ. ಆಲ್ಮೋಸ್ಟ್ ನಾನು ಬಿಟ್ಟೇ ಮಾಡ್ತೀನಿ ಸರ್, ನಾನು ಗ್ಯಾಪ್ ಮಾಡ್ತೀರಿ? ಗ್ಯಾಪ್ ಮಾಡ್ತೀನಿ, ಬೇರೆ ಪಕ್ಕದೊಳಗಳು ತಗೊಂಡು ಗ್ಯಾಪ್ ಮಾಡೇ ಮಾಡ್ತೀನಿ. ಇಳುವರಿ ಲಾಭದಾಯಕವಾಗಿ ಇರೋದು. ಬೆಳೆ ಪರಿವರ್ತನೆ ಎಲ್ಲಾ ರೈತರಿಗೂ ಬೇಕು ಬೇಕು, ಯಾವ್ದೇ ಬೆಳೆಗೆ ಆಗ್ಲಿ, ಇದಂತಲ್ಲ ಯಾವ್ದೇ ಬೆಳೆಗೆ ಆಗ್ಲಿ ಬೆಳೆ ಪರಿವರ್ತನೆ ಆಗ್ಲೇಬೇಕು. ಒಂದೇ ಬೆಳೆ ಪ್ರತಿ ವರ್ಷ ಬೆಳಿಬಾರ್ದು, ಬೆಳಿಬಾರ್ದು, ಬೆಳೆದ್ರೆ ಲಾಸ್ ಆಗ್ತೀವಿ. ಈರುಳ್ಳಿಯ ಬೆಳೆಯ ಕ್ರಮಗಳ ಬಗ್ಗೆ ಹೇಳಿ, ಯಾಕಂದ್ರೆ ಈ ಭಾಗದಲ್ಲಿ ಅದು ಲಾಭದಾಯಕವಾಗಿರ್ತಕ್ಕಂತ ಬೆಳೆ, ಜೊತೆಗೆ ಹೆಚ್ಚು ರೈತರು ಇದನ್ನೇ ಅವಲಂಬಿಸ್ಕೊಂಡಿದ್ದಾರೆ, ಮತ್ತೆ ಅದಕ್ಕೆ ಹೆಚ್ಚು ಸಮಸ್ಯೆಗಳು ಇಲ್ಲ ಅಂತ ನಾನು ಕೇಳಿರ್ತೀನಿ. ಅಂದ್ರೆ ಬೇರೆ ಬೆಳೆಗಳಿಗೆ ಕೈ ಸುಟ್ಕೊಂಡ ಹಾಗೆ ಈರುಳ್ಳಿಯಲ್ಲಿ ಅಷ್ಟು ಕೈ ಸುಟ್ಕೊಳ್ಳೋದು ಕಡಿಮೆ ಅಂತ ನಿಮ್ಮ ಭಾಗದ ರೈತರು ಕಡಿಮೆ. ಹಾಗಾಗಿ ನಿಮ್ಮ ಅನುಭವಗಳನ್ನು ಹೇಳಿ, ಆರಂಭದಲ್ಲಿ ಏನೇನ್ ಸಿದ್ಧತೆಗಳನ್ನ ಮಾಡ್ಕೊಳ್ತೀರಿ ಈ ಭೂಮಿಗೆ? ಸರ್, ಆರಂಭದಲ್ಲಿ ಅಕ್ಟೋಬರ್ ಲಿಂದ ನವೆಂಬರ್ ತಿಂಗಳ ತನಕ ಸಸಿ ಮಾಡ್ತೀವಿ. ಭತ್ತ ಸಸಿ ಮಾಡ್ತಾರ ನೋಡಂಗ, ಆ ಟೈಪ್ ಸಸಿ ಮಾಡಿ ಮಾಡ್ಕೊಂಡು 1 ವಾರ ತಿಂಗಳ ತನಕ ಬೆಳೆಸ್ತೀವಿ ಅದನ್ನ ಸಸಿನ. 1 ವಾರ ತಿಂಗಳ ಆದ ಹಿಂದೆ ಡಿಸೆಂಬರು ನವೆಂಬರು ಜನವರಿ ತನಕ ನಾಟಿ ಮಾಡ್ತೀವಿ, ಭತ್ತ ನಾಟಿ ಮಾಡ್ದಂಗೆ ನಾಟಿ ಮಾಡ್ತೀವಿ. ನಾಟಿ ಮಾಡಿಂದೆ ಒಂದು 8 ದಿನ ಆದಿಂದೆ ನೀರು ಹಾಯಿಸ್ತೀವಿ, ಅದಕ್ಕೆ ಉಳ್ಳೀರ್ ಅಂತಾರೆ ನಮ್ಮ ಕಡೆಗೆ. ಅವಾಗ ಒಂಥರ ಗೊಬ್ಬರ ಕೊಡ್ತೀವಿ ಒಂದು ಟೈಮು, ಅದಾದಿಂದ ನೆಕ್ಸ್ಟ್ ಕಳೆನಾಶಕ ಮಾಡ್ತೀವಿ, ಮಳ್ಳೀರ್ ಅಂತೀವಿ ಅದಕ್ಕ. ಅದಕ್ಕೆ ಕಳೆನಾಶಕ ಸಿಂಪರಣೆ ಮಾಡಿ ನೆಕ್ಸ್ಟ್ ಒಂದು ತಿಂಗಳು ಅಂದ್ರೆ ನಾಟಿ ಮಾಡ್ದಾಗ್ಲಿಂದ ಒಂದು ತಿಂಗಳು ಎರಡನೇ ಗೊಬ್ಬರ ಕೊಡ್ತೀವಿ. ಎರಡನೇ ಗೊಬ್ಬರ ಕೊಟ್ಟು ಕಳೆ ತೆಗಿಸ್ಕೊಂಡು ಆಮೇಲೆ ಒಂದು ತಿಂಗಳಾದಿಂದ ಕೀಟನಾಶಕ ಸಿಂಪರಣೆ ಮಾಡ್ತೀವಿ ಯಾವ್ದಾದ್ರು ತೃಪ್ತಿಗೆ. ಅದಕ್ಕೆ ನೆಕ್ಸ್ಟ್ ಮತ್ತೆ ಎರಡನೇ ಟೈಮ್ ಒಂದೆಟು ಸಿಂಪರಣೆ ಮಾಡ್ತೀವಿ. ಮೂರನೇ ಟೈಮ್ ಮಾಡಿದ್ರೆ ಆರೋಗ್ಯವಾಗಿದ್ರೆ ಮಾಡಲ್ಲ, ಇಲ್ಲಾಂದ್ರೆ ಮಾಡ್ತೀವಿ. 3 ತಿಂಗಳು 10 ದಿನಕ್ಕೆ ಹಂಗ ಇಳುವರಿ ಬರ್ತದೆ. ಅದು ಅದನ್ನ ಕಿತ್ತಿ ರಾಶಿ ಹಾಕ್ತಿವಿ ಹೊಲದಲ್ಲೇ. ಹೊಲದಲ್ಲೇ ರಾಶಿ ಹಾಕಿ ಡ್ರೈ ಮಾಡಿ ಮತ್ತೆ ನಾವು ನಮ್ಮ ಶೆಡ್ಗಳಿಗೆ ಕೊಟ್ಟಿಗೆ ಅಂತೀವಿ ನಾವಿಲ್ಲಿ ಈರುಳ್ಳಿ ಶೆಡ್ಗೆ, ಅದಕ್ಕೆ ಲೋಡ್ ಮಾಡಿ ಒಂದು 3 ರಿಂದ 4 ತಿಂಗಳ ತನಕ ಇಡ್ತೀವಿ. ಹಾಗೆ ಸ್ಟಾಕ್ ಇಡ್ತೀವಿ, ಹಾಗೆ ಸ್ಟಾಕ್ ಇಡ್ತು ಫಿಲ್ಟರ್ ಮಾಡ್ತೀವಿ ಅದನ್ನ ಕೊಟ್ಟಿಗೆ ಹಾಕ್ಬೇಕಾರ. ಸೈಜ್ ವೈಸ್? ಸೈಜ್ ಮಾಡಲ್ಲ ಸರ್, ಇಲ್ಲಿ ಸೈಜ್ ಆಲ್ಮೋಸ್ಟ್ ಒಂದೇ ಇರ್ತೈತೆ. ಸಣ್ಣದ ಪೀಸ್ ತೆಗೆದ್ ಬಿಡ್ತೀವಿ ಅಲ್ಲೇ, ಆಮೇಲೆ ಕೌಟ್ ಅಂತ ಬರ್ತೈತೆ ಪಿಟ್ಟೆ, ಅದನ್ನ ತೆಗೆದಿರ್ತೀವಿ. ಆಲ್ಮೋಸ್ಟ್ 90% ಒಂದೇ ಸೈಜ್ ಬರುತ್ತೆ, ಒಂದೇ ಸೈಜ್, ವೇರಿಯೇಷನ್ ಆಗಲ್ಲ. ಏನೋ ಅಲ್ಲಿ ಇಲ್ಲಿ ರೋಗ ಬಿದ್ರೆ ಆಮೇಲೆ ಮತ್ತೆ ಮಾಡಿದ್ದೇ ಮಾಡಿರೋ ಹೊಲಗಳಲ್ಲಿ ಮಾಡಿದ್ರೆ ವೇರಿಯೇಷನ್ ಇರ್ತದೆ. ಈಗ ನಾವು ಹೇಳಿದ್ವಲ್ಲ ಹಿಂಗ ಕ್ರಾಪ್ ಚೇಂಜ್ ಮಾಡಿ ಬೆಳೆದ್ರೆ ಅದು ಸೈಜ್ ಒಂದೇ ಇರ್ತದೆ, ಒಂದೇ ಇರ್ತದೆ. ಈರುಳ್ಳಿ ಬೆಳೆಗೆ ಯಾವ ರೀತಿಯ ಗೊಬ್ಬರಗಳು ಸೂಕ್ತ? ಈಗ ಕೆಲವರು ರಾಸಾಯನಿಕ ಗೊಬ್ಬರಗಳಿಗೆ ಹೆಚ್ಚು ಅಡಿಟ್ ಆಗ್ತಾರೆ, ಕೆಲವರು ಸಾವಯವ ಪದ್ಧತಿಯಲ್ಲಿ ಬೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ, ನೀವು ಯಾವ ಪದ್ಧತಿಯಲ್ಲಿ ಇದ್ದೀರಿ? ನಾವು ರಾಸಾಯನಿಕ ಪದ್ಧತಿಯಲ್ಲೇ ಬೆಳಿತೀವಿ ಸರ್. ಈಗ ಸಾವಯವ ಪದ್ಧತಿಯಲ್ಲಿ ಬೆಳೆದ್ರೆ ಈರುಳ್ಳಿ ಇಳುವರಿ ಕಡಿಮೆ ಆಗುತ್ತೆ ಒಂದೇ ಟೈಮ್ ಅಂದ್ರೆ ಅಟ್ ಎ ಟೈಮ್. ಸಾವಯವ ಪದ್ಧತಿಯಲ್ಲಿ ನಾವು ಅಳವಡಿಸ್ಕೋಬೇಕಂದ್ರೆ ಒಂದು 4-5 ವರ್ಷ ಬೇಕು. ಭೂಮಿ ಎಲ್ಲ ಈಗ ಪಾಯ್ಸನ್ ಆಗ್ಬಿಟ್ಟು, ಹಂಗಾಗಿ ನಾವು ಒಂದೇಟಿ ಸಾವಯವ ಮಾಡಕ್ ಹೋದ್ರೆ ಆಗಲ್ಲ, ಬೆಳೆ ಇಳುವರಿ ಬಹಳ ಕಮ್ಮಿ ಆಕತೆ, ನಮ್ಗೆ ಗಿಟ್ಟಲ್ಲ ಅದು. ಸಾವಯವನೇ ಮಾಡ್ತೀವಿ ಈಗ ಸದ್ಯಕ್ಕೆ, ಅಡಿಕೆನ ನಾವ್ ಅಲ್ಲೇ ಚೇಂಜ್ ಮಾಡಕತ್ತೀವಿ, ಈಗ ಸಾವಯವ ಕಡೆಗೆ ಹೋಗಕತ್ತೀವಿ. ಅದು ಲೇಟ್ ಪ್ರೋಸೆಸ್, ಆಮೇಲೆ ನಮ್ಗೆ ಅದರಿಂದ ಏನು ಬರಲ್ಲ, ಈಗ ಇನ್ಕಮ್ ಏನು ಬರಲ್ಲ. ಈಗಲಿದ್ದಾನೆ ನಾವು ಸಾವಯವ ಕಡೆಗೆ ವಾಳಕತ್ತೀವಿ. ಈರುಳ್ಳಿ ಮಾತ್ರ ಇದನ್ನೇ ಮಾಡ್ತೀವಿ. ಈರುಳ್ಳಿಯಲ್ಲಿ ಮುಖ್ಯವಾಗಿ ಕಾಡುವಂತ ಸಮಸ್ಯೆಗಳು ಟ್ರಿಪ್ಸ್ ಒಂದೇ, ಆಮೇಲೆ ಕೊಳೆ ರೋಗ. ಇತ್ತೀಚೆಗೆ ಈಗ ಒಂದು 3-4 ವರ್ಷದಿಂದ ಕೊಳೆ ರೋಗ ಜಾಸ್ತಿ ಐತೆ. ಅದಾದ ನೆಕ್ಸ್ಟ್ ಟ್ರಿಪ್ಸೇ ಜಾಸ್ತಿ. ಟ್ರಿಪ್ಸ್ ಸಮಸ್ಯೆ ಏನು? ಟ್ರಿಪ್ಸ್ಗೆ ಸ್ವಲ್ಪ ಈಟ್ ಜಾಸ್ತಿ ಆದ್ರೆ ಬರ್ತದೆ ಸರ್ ಅದು. ಓಹೋ, ವಾತಾವರಣದ ಮೇಲೆ ಜಾಸ್ತಿ ಟ್ರಿಪ್ಸ್ ಅವಲಂಬನೆ. ಏನಾಗಿರ್ತದ ಬೆಳೆದು, ಅದ್ರ ಆಕಾರದಲ್ಲಿ ಏನ್ ಬೆಳೆ ಸರ್? ಅದು ಗರಿ ಇರ್ತೈತಲ್ಲ, ಆ ಗರಿಯಾಗಿ ಕುಂತ್ಕೊಂಡು ರಸ ಇರ್ತಿರ್ತೈತೆ, ಅದು ಬಿಳುಪ್ ಕಾಣಿಸ್ತೈತೆ. ಕೀಟ ಬಾಧೆನೆ ಅದು ಟ್ರಿಪ್ಸ್. ಬಿಳುಪ್ ಕಾಣ್ತೈತೆ ಗರಿ. ಆಮೇಲೆ ತುದಿ ಒಣಗ ರೋಗ ಬರ್ತೈತೆ, ಅದೇನು ಅಂತ ಮೇಜರ್ ಏನಲ್ಲ ಅದು. ಅದು ಹೆಂಗಿದ್ರು ಒಣಗಿದ್ರ ಇಳುವರಿಗೇನು ಅಂತ ಎಫೆಕ್ಟ್ ಮಾಡಲ್ಲ. ಟ್ರಿಪ್ಸ್ ಬಂತಂದ್ರೆ ಬಹಳ ಎಫೆಕ್ಟ್ ಆಕತ್ತೆ. ಕೊಳೆ ರೋಗ ಬಂತಂದ್ರೂ ಎಫೆಕ್ಟ್ ಆಕತ್ತೆ. ಟ್ರಿಪ್ಸ್ ಒಟ್ಟಿಗೆ ಎಲ್ಲಾ ಸಸಿಗಳು ಹರಡ್ಕೊಳ್ತದೆಲ್ಲ ಒಂದ್ ಕಡೆಗೆ ಕಾಣಿಸ್ಕೊಳ್ತದ ಸರ್? ಈಗ ಈಗ ನಮ್ ಭೂಮಿಯಾಗ ಐತೆ ಅಂದ್ರೆ ಟ್ರಿಪ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆನು ಹರಡ್ತೈತೆ. ಅದು ನಮ್ ಭೂಮಿ ಅಂತಲ್ಲ, ಎಲ್ಲ ಏರಿಯಾನೇ ಹರಡ್ತೈತೆ, ಅಂದ್ರೆ ನಿಧಾನಕ್ಕೆ ಹರಡ್ತೈತೆ. ನಿಯಂತ್ರಣ ಮಾಡೋದು ಹೇಗೆ? ಅದು ಪ್ರೊಪನೋಪಾಸ್ ಸೈಪ್ರಮಿತ್ನ ಸಿಂಪರಣೆ ಮಾಡ್ತೀವ್ರಿ, ಆಮೇಲೆ ಬೇರೆ ಯಾವ್ದನ ಒಂದು ಪೌಡರ್ ಹಾಕ್ತಿವಿ. ನಿಯಂತ್ರಣ ಮಾಡೋದು ಅದು ಈ ವಾತಾವರಣನೇ ನಿಯಂತ್ರಣ ಮಾಡ್ಬೇಕು. ನಾವೇನ ಸುಮ್ನೆ ಬಿಸಿಲು ಕಡಿಮೆ ಆಗ್ಬೇಕು, ಬಿಸಿಲು ಕಡಿಮೆ, ಟೆಂಪರೇಚರ್ ಕಡಿಮೆ ಆದಾಗ ತನ್ನಷ್ಟಕ್ಕೆ ತಾನೇ ಕಮ್ಮಿ ಆಕತಿ. ನಾವ್ ಮಾಡೋದು ಸುಮ್ನೆ ಅಲ್ಪ ಸ್ವಲ್ಪ ಕಡಿಮೆ ಆಕತೆ. ಈರುಳ್ಳಿಗೆ ವಾತಾವರಣ ಬಹಳ ಮುಖ್ಯ. ನೆಕ್ಸ್ಟ್ ನಾವು ಭೂಮಿ ಅದ ಮಾಡ್ತೀವಲ್ಲ, ಅದು ಒಂದ್ ಬಹಳ ಮುಖ್ಯ. ನಾವೇನು ಗೊಬ್ಬರ ಹಾಕೋದು, ನೀರ್ ಬಿಡೋದು ಒಂದೇ ಅಲ್ಲ, ಒಂದೊಂದ್ ಟೈಮು ವಾತಾವರಣ ನಮಗೆ ಗೊತ್ತಾಗಲ್ಲ ರೈತರಿಗೆ, ಇಲ್ಲಿ ಏನ್ ವೇರಿಯೇಷನ್ ಆಗೈತೆ ಅಂತ. ಇಳುವರಿ ಚೆನ್ನಾಗಿ ಬಂದ್ಬಿಟ್ಟಿರ್ತೈತೆ, ಅವಾಗ ಅದನ್ನೇ ನಾ ಅನ್ಕೋಬೇಕು, ವಾತಾವರಣ ಈ ವರ್ಷ ಚೆನ್ನಾಗಿ ಸಪೋರ್ಟ್ ಮಾಡಿತು ಹಂಗಾಗಿ ಇಳುವರಿ ಬಂತು ಅಂತ. ವಾತಾವರಣ ಬಹಳ ಮುಖ್ಯ ಇಳುವರಿಗೆ. ಸ್ವಲ್ಪ ಶೀತ ಆದ್ರೂ ಗರಿ ಎಲ್ಲ ಒಣಗಿ ಸುಟ್ಟೋದಂಗಾಗಿ ಬಿದ್ದ್ಬಿಡ್ತೈತೆ. ವಾತಾವರಣ ಬಿಸಿ ಆದ್ರೂ ಆಕತ್ತೆ, ಸಮಶೀತೋಷ್ಣ ವಾತಾವರಣ ಇದ್ರೆ ಮಾತ್ರ ಚೆನ್ನಾಗಿ ಬೆಳಿತೈತೆ. ಕೊಳೆ ರೋಗಕ್ಕೆ ಮಳೆ ಜಾಸ್ತಿ ಆದ್ರೆ ಸಮಸ್ಯೆ? ಅದು ಕೊಳೆ ರೋಗ ಜಾಸ್ತಿ ಮಳೆ ಆಗೋದ್ರಿಂದನೇ ಸಮಸ್ಯೆ ಸರ್. ಅದನ್ನ ನಿಯಂತ್ರಣ ಮಾಡುವ, ಅದನ್ನ ನಿಯಂತ್ರಣ ಮಾಡಕ್ ಆಗಲ್ಲ ಸರ್. ಸುಮ್ನೆ ಮತ್ತೆ ಅಂಗಡಿಯವ್ರು ಹೇಳ್ತಾರ, ಇಳುವರಿ ಮೇಲೆ ಪ್ರಭಾವ ಬೀರುತ್ತೆ. ಅದು ಇಳುವರಿ ಮೇಲೆ 100 ತ್ರಿಪ್ಸ್ಗಿನ ಜಾಸ್ತಿನೇ ಬೀಳ್ತದೆ ಸರ್ ಕೊಳೆ ರೋಗದಿಂದ. ಅದ್ರಲ್ಲೇ ದಿನ ದಿನ ದಿನ ಒಂದ್ ದಿನ ಇದ್ದು ಇನ್ನೊಂದ್ ದಿನ ಇರಲ್ಲ ಸರ್. ತಿರುಗಿ ಸಸಿ ಸತ್ಕಂತ ಹೋಗತ್ತೆ, ಅದು ಖಾಲಿ ಮಡಿ ಆಗಿಬಿಡ್ತೈತೆ. ಏನು ಉಳಿಯಲ್ಲ, ಅದು ಗಡ್ಡೆ ಅಲ್ಲೇ ಇದಾಗ್ತದೆ. ಗಡ್ಡೆ ಇಳೆದೇ ಇಲ್ಲ ಸರ್. ಅದು ಈಗ ನಾಟಿ ಮಾಡಿವಿ ಅಂದ್ರೆ ಒಂದ್ 15 ದಿನದಾಗ ಬರ್ತೈತೆ, ಅದು 15 ದಿನದೊಳಗೆ ಬರ್ತೈತೆ. ನಾಟಿ ಮಾಡಿ 15 ದಿನದಾಗ ದಿನಕ್ಕೆ ದಿನ ಕ್ರಮೇಣ ಖಾಲಿ ಮಡಿ ಹಾಕ್ಯಂತ ಹೋಗತ್ತೆ, ಸಸಿ ಸತ್ಕಂತ ಹೋಗತ್ತೆ. ಈ ಹವಾಮಾನವನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಯಾವ ಕಾಲಘಟ್ಟದಲ್ಲಿ ಅಂದ್ರೆ ಯಾವ ತಿಂಗಳಲ್ಲಿ ಬೆಳೆದ್ರೆ ಸೂಕ್ತ ಅಂತ ನಿಮ್ಗೆ ಮನವರಿಕೆ ಆಗಿದೆಯಾ? ಆಗಿದೆ. ಯಾವ ತಿಂಗಳಲ್ಲಿ ಸೂಕ್ತ ಇದಕ್ಕೆ? ನವೆಂಬರ್ ನಿಂದ ಡಿಸೆಂಬರ್ ಎಂಡಿನವರೆಗೆ ಸೂಕ್ತ. ಮಳೆ ಜಾಸ್ತಿ ಆದ್ರೆ ಡಿಸೆಂಬರ್ ನಿಂದ ಜನವರಿ 15 ಲಾಸ್ಟ್. ಮಳೆ ಕಮ್ಮಿ ಆದ್ರೆ ನವೆಂಬರ್ 15 ನಾಟಿ ಮಾಡ್ಬೇಕು. ಹಿಂಗಾರಿ ಮಳೆ ಕಮ್ಮಿ ಆದ್ರೆ ನವೆಂಬರ್ 15 ನಾಟಿ ಮಾಡ್ಬೇಕು. ಹಿಂಗಾರಿ ಮಳೆ ಜಾಸ್ತಿ ಆತಂದ್ರ ಡಿಸೆಂಬರ್ ಲಿಂದ ಜನವರಿ ಮಾಡ್ಬೇಕು. ಚೆನ್ನಾಗಿ ಬರ್ತದೆ. ಆ ಕಡೆಗೆ ಟ್ರಿಪ್ಸ್ ಬರಲ್ಲ, ಇದನ್ನ ಕಡಿಮೆ ಆಕೈತೆ. ಅಕಸ್ಮಾತ್ ಅದರಿಂದ ನವೆಂಬರ್ ಒಳಗ್ ಮಾಡಿದ್ರೆ ಕೊಳೆ ರೋಗ ಬರ್ತೈತೆ. ಡಿಸೆಂಬರ್ ಜನವರಿಗೆ ಎಂಡಿಂಗ್ ಮಾಡಿದ್ರೆ ಟ್ರಿಪ್ಸ್ ಬರ್ತದೆ. ಆ ಕಾಲಘಟ್ಟದಾಗ ಮಾಡಿದ್ರೆ ಚೆನ್ನಾಗಿ. ಈರುಳ್ಳಿ ನೀವೇನ್ ಬೆಳೀತಾ ಇದ್ರ, ಅದರ ತಳಿ ಯಾವ್ದು? ತಳಿ ಲೋಕಲ್ ಸರ್, ಇದು ನಮ್ಮ ಅಜ್ಜರ ಕಾಲದಲ್ಲಿಂದ ಅದೇ ತಳಿ ನಾವೇ ಮಾಡ್ತೀವಿ. ಈ ವರ್ಷ ಬೆಳೆದ್ರೆ ಗಡ್ಡೆನ ಡಿಸೆಂಬರ್ ಜನವರಿಗೆ ಮತ್ತೆ ಹೊಲದಲ್ಲಿ ಇಡ್ತೀವಿ. ಹೊಲದಲ್ಲಿ ಇಟ್ಟರೆ ಅದು ಮತ್ತೆ 4-5 ತಿಂಗಳಿಗೆ ಬರ್ತೈತೆ. ಅದು ಹಿಂಗ ಚೆಂಡ್ ಬಿಡ್ತೈತೆ, ಚೆಂಡ್ ಅಂತ ಹೂವು ಬಿಡ್ತೈತೆ. ಅದನ್ನ ಕಟ್ ಮಾಡ್ಕೊಂಬಂದು ಮನೆಗೆ ಬೀಜ ಮಾಡ್ಕೊಂತೀವಿ. ನಾವೇನ್ ಕ್ರಾಸಿಂಗ್ ಏನು ಇಲ್ಲ, ಹೂವಿನಲ್ಲಿ ಇದ್ರ ಬೀಜ ಇರ್ತದೆ. ಆದ್ರೆ ಇಲ್ಲಿ ನಮ್ಮ ಕೊಂಡೂರು ಏರಿಯಾಕ ನಾಟಿ ಬೀಜನೇ ಸೂಕ್ತ. ಯಾಕೆಂದ್ರೆ ನಾವು ಸ್ಟಾಕ್ ಮಾಡ್ತೀವಲ್ಲ, ಇವು ಸೀಡ್ಸ್ ಸ್ಟಾಕ್ ನೆಡಲ್ ಸರ್. ಅದು ತಗೊಂಡ ತಡ್ಲೆ ಮಾರ್ಬೇಕು. ಆಮೇಲೆ ಕಲರ್ ಬರ್ತೈತೆ ಅದು ಜಾಸ್ತಿ. ಆ ಕಲರ್ ಲಿಂದ ಬೆಂಗಳೂರ್ ಮಾರ್ಕೆಟ್ ಓಡತೈತೆ, ಆಂಧ್ರ ಓಡಲ್ಲ. ಆಂಧ್ರಕ್ಕೆ ನಮ್ ಗಡ್ಡೆನೆ ಬೀಜಕ್ಕೆ ಕಲರ್ ಬರ್ತದ. ಈರುಳ್ಳಿ ಕಲರ್ ಬರ್ತದೆ. ಕಲರ್ ಗಡ್ಡೆನ ಬೆಂಗಳೂರವ್ರು ಇಷ್ಟ ಪಡ್ತಾರ. ಈ ನಮ್ ಗಡ್ಡೆ ಇದು ಕಲರ್ ಇರಲ್ಲ, ಕಡಿಮೆ ಇರ್ತದೆ. ಇದು ಗೋಲ್ಡನ್ ಕಲರ್ ಅಂತಾರ, ಗರ್ವ ಅಂತಾರ, ಇದನ್ನ ಆಂಧ್ರದಲ್ಲಿ ಇಷ್ಟಪಡೋದಾರೆ. ನಮ್ಗೆ ಆಂಧ್ರ ಹತ್ರ ಐತಲ್ಲ, ಮಾರ್ಕೆಟ್ ಚೆನ್ನಾಗಿ ಸಿಗತೈತೆ. ಹಂಗಾಗಿ ನಾವು ಇದೇ ಗಡ್ಡೆನ ಬೆಳೆದು ನಮ್ಗೆ ಸ್ಟಾಕ್ ಇಡಕ್ಕನು ಇದು ಅನುಕೂಲ ಆಗತ್ತೆ. ಆದ್ರೆ ಸ್ಟಾಕ್ ಇಡಕ್ ಬರಲ್ಲ, ಹೈಬ್ರಿಡ್ ಬೀಜ ಸ್ಟಾಕ್ ಇಡಕ್ ಬರಲ್ಲ ಸೀಡ್ಸ್. ಅಂದ್ರೆ ನಿಮ್ಮ ಲೋಕಲ್ ಸೀಡ್ಸ್ ನೇ ಬಳಕೆ ಮಾಡ್ಕೊಳ್ತೀರಿ? ಹೌದು. ಈರುಳ್ಳಿ ಅಂದ್ರೆ ಸ್ವಲ್ಪ ಏನು ಹಳದಿ ತರ ಬರ್ತದ ಇದು ಗಡ್ಡೆ? ಇಲ್ಲ ಸರ್, ಇದು ವೈಟ್ ರೆಡ್ ಬರ್ತದೆ, ಅದ್ ಇಟ್ಕೊಂಡ್ರೆ ಶೈನಿಂಗ್ ಕಾಣ್ತದೆ. ಶೈನಿಂಗ್ ಕಾಣ್ತದೆ, ಹಳೆದಾದಂಗಲ್ಲ ಹಳೆದಾದಂಗಲ್ಲ ಇನ್ನ ಶೈನಿಂಗ್ ಆಕತಿ. ಸೌರನ್ ಕಲರ್ ಅಂತಾರ, ಗೋಲ್ಡನ್ ಕಲರ್ ಅಂತಾರ, ಗರ್ವ ಕಲರ್ ಅಂತಾರ. ಇದನ್ನ ಅದು ತಿನ್ನಕನು ಟೇಸ್ಟ್ ಇರ್ತೈತಿ. ಇದು ನಮ್ಮದು, ಅದು ಸ್ವಲ್ಪ ಕಡಿಮೆ ಇರ್ತೈತೆ. ಕೆಲವ್ರಿಗೆ ಅದನ್ನ ಚೆನ್ನಾಗಿ ಅಂತಾರ. ಎಷ್ಟು ಇಳುವರಿ ಬರುತ್ತೆ ನಿಮ್ಗೆ ಎಕರೆಗೆ? ಎಕರೆಗೆ ಸರ್ ಇಲ್ಲಿ 10-18 ಟನ್ ತನಕ ಬೆಳೆದಿವಿ. ವಾತಾವರಣ ಮುಖ್ಯ, ಯಾಕಂದ್ರೆ ನಾವು ಆಲ್ಮೋಸ್ಟ್ ಒಂದು 10 ಟನ್ ಅಂತ ಬೆಳಿತೀವಿ. ಕಮ್ಮಿ ಅಂದ್ರೆ 10 ಟನ್ ಬೆಳಿತೀವಿ, ಹೆಚ್ಚಂದ್ರೆ ಒಂದು 18 ಟನ್ ತನಕ ಬೆಳೆದಿವಿ. ನಿಮ್ ಕಡೆ ಮಾರ್ಕೆಟ್ ರೇಟ್ ಏನ್ ಸಿಗುತ್ತೆ, ಎಷ್ಟಾಗ್ತದೆ ಮಾರ್ಕೆಟ್ ರೇಟ್? ಬೆಂಗಳೂರಿಗಿನ್ನ ಒಂದು 200 ರೂಪಾಯಿ ಕಮ್ಮಿ ಇರ್ತದೆ ಸರ್. ಇಲ್ಲಿ ಖರ್ಚ್ ಐತಲ್ಲ, ದಾರಿ ಖರ್ಚು ಕಳಿಸೋದು ಎಲ್ಲಿ ನೀವು? ನಾವ್ ಇಲ್ಲೇ ಸ್ಥಳೀಯ ಮಾರ್ಕೆಟ್ ನಾಗ ಇಲ್ಲೇ ಕೊಟ್ಟು ಬಿಡ್ತೀವಿ. ನಾವು ಬೇರೆ ರೈತಾರ, ಬೆಂಗಳೂರಿಗೆ ಹೋಯ್ತಿವಿಲ್ಲ ಅಂದ್ರ ಬೆಂಗಳೂರು ಕಡಿಮೆ, ಆಂಧ್ರ ಸೈಡ್ ಹೋಗೋದೇ ಜಾಸ್ತಿ ನಮ್ದು. ಅಲ್ಲಿಯವರು ಇಲ್ಲಿ ಬಂದ್ ತಗೊಂಡು ಹೋಗ್ತಾರೆ, ಬಂದ್ ತಗೊಂಡು ಹೋಗ್ತಾರ ಆನ್ ಸ್ಪಾಟ್ ನಿಮ್ಗೆ ಪೇಮೆಂಟ್? ಹಾ ಸ್ಪಾಟ್. ನಾವ್ ಇಲ್ಲಿ ಹೆಂಗ ವಿಶ್ವಾಸ ಇರ್ತದೆ ಹಂಗ. ಕೆಲವರು ಸ್ಪಾಟ್ನಾಗೆ ಕೊಡ್ತಾರ, ಕೆಲವರು ಒಂದ್ ಸ್ವಲ್ಪ ದಿನ ಟೈಮ್ ತಗೊಂತಾರ. ಅವ್ರು ರೆಗ್ಯುಲರ್ ಅವರು ಇಲ್ಲೇ ಇರ್ತಾರ, ಹಂಗೇನು ಆಗಲ್ಲ. ವಿಶ್ವಾಸ. ಈರುಳ್ಳಿಯನ್ನ ಶೇಖರಣೆ ಮಾಡ್ಕೊಳ್ಳಕ್ಕೆ ನೀವು ಮಾಡ್ಕೊಂಡಿರ್ತೀರಾ, ಶೆಡ್ ಹಾಕೊಂಡಿರ್ತೀರಾ, ಅಲ್ಲಿ ಹೇಗೆ ಅದನ್ನ ಮೇಂಟೆನೆನ್ಸ್ ಮಾಡೋದು? ಯಾಕಂದ್ರೆ ಹೆಚ್ಚು ಅದು ಸ್ವಲ್ಪ ಡ್ರೈ ಆದಷ್ಟು ಒಳ್ಳೇದು, ಹಸಿಗಡ್ಡಿ ಮಾರೋದಕ್ಕಿಂತಲೂ ಸ್ವಲ್ಪ ಒಣಗಡ್ಡಿ ಮಾರಾಟಕ್ಕೆ ಹೋದ್ರೆ ಒಳ್ಳೇದು ಅಂತ. ನೀವು ಎಲ್ಲಿ ಏನ್ ಮಾಡ್ತೀರಾ, ಅದು ಆ ಶೆಡ್ ಅಲ್ಲಿ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀರಿ? ಸರ್ ನಾವು ಹೊಲದಲ್ಲೇ ಒಂದ್ 8-10 ದಿನ ಬಿಟ್ಟಿರ್ತೀವಿ, ಅಲ್ಲೇ ಡ್ರೈ ಆಗುತ್ತೆ. ಅದಾದಿಂದೆ ಮತ್ತೆ ಶೆಡ್ ನತ್ರ ತಂದು ಫಿಲ್ಟರ್ ಮಾಡಿ ಶೆಡ್ಗೆ ಹಾಕ್ತಿವಿ. ಅಲ್ಲಿಂದ ಏನು ಮಾಡಲ್ಲ, ಅಳತಿ ಕಮ್ಮಿ ಇಟ್ಕೊಂಡಿರ್ತೀವಿ. 5 ಅಡಿ, 4 ಅಡಿ, 6 ಅಡಿ, ಹೆಂಗೆಂಗೆ ಗಾಳಿ ಆಡ್ತೈತಿ ಏರಿಯಾದ್ಮೇಲೆ ಹಂಗಿಟ್ಟಿರ್ದು 4-5, 6 ಅಡಿ ತನಕ ಹೈಟ್ ಆಗ್ತಿವಿ. ಉದ್ದ ನಮ್ಮ ಗಡ್ಡೆ ಎಷ್ಟಿರ್ತೈತೆ ಅಷ್ಟು. ಆಮೇಲೆ ಏನು ಮಾಡಲ್ಲ, ಅವು ಕೊಟ್ಟಿಗೆಗೆ ಹಾಕಿಂದ ಏನು ಮಾಡಲ್ಲ. ಏನೋ ಅಲ್ಲಿಗೆ ಏನಾರ ವ್ಯತ್ಯಾಸ ಆದರೆ ಅದು ಮತ್ತೆ ಫಿಲ್ಟರ್ ಮಾಡ್ತೀವಿ. ಈರುಳ್ಳಿ ಬೆಳೆಗೆ ಇಲಾಖೆಯಿಂದ ಯಾವ ರೀತಿಯ ಅನುದಾನಗಳು ಶೆಡ್ ಮಾಡ್ಕೊಂಡು? ಇಲಾಖೆಯಿಂದ ಸಬ್ಸಿಡಿ ಸಿಕ್ಕತ್ತೆ ಸರ್ ನನಗೆ. ಏನೇನು ಕೈ ತಗೊಂಡು? ಕೊಟ್ಟಿಗೆ ಸಿಕ್ಕತ್ತೆ, ಆಮೇಲೆ ಸಣ್ಣ ಪುಟ್ಟ ಮೈಕ್ರೋ ನ್ಯೂಟ್ರನ್ಸ್ ಅಂತವೆಲ್ಲ ಕೊಡ್ತಾರ, ಪೈಪ್ಗಳು ಕೊಟ್ಟಾರ, ಸ್ಪ್ರಿಂಕ್ಲರ್ ಅಷ್ಟೇ ಸರ್. ಮತ್ತೆ ಆಮೇಲೆ ಟ್ಯಾಕ್ಟ್ರಿಗೆ ಸಿಕ್ಕತ್ತೆ, ಎಲ್ಲದಕ್ಕೂ ಇಂಪ್ಲಿಮೆಂಟ್ಸ್ ಸಿಕ್ಕತ್ತೆ. ಟ್ಯಾಕ್ಟ್ರಿಗೆ ದೊಡ್ಡದ ಕೊಡಲ್ಲ, ಇಂಪ್ಲಿಮೆಂಟ್ ಕೊಟ್ಟಾರ. ಈಗ ಯಾವುದೇ ಒಬ್ಬ ರೈತರು ತಮ್ಮ ಭೂಮಿಯ ಫಲವತ್ತತೆಯನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು, ಮಣ್ಣಿನ ಪರೀಕ್ಷೆ ಮಾಡಿ ಆಗಾಗ ಅದರ ಗುಣಮಟ್ಟ ಹೇಗಿದೆ ಅಂತ ನೋಡ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಮಣ್ಣು ಪರೀಕ್ಷೆ ಒಂದು ವಿಧಾನ ಇದೆ, ನೀವ್ ಇದನ್ನ ಯಾವಾಗಾದ್ರೂ ಮಾಡಿಸಿದ್ರೆ? ಸರ್ ಮೊದಲು ಮಾಡಿಸಿದ್ವಿ ಸರ್ ನಾವು, ಆಗ ಈಗಲೇ ಒಂದು 15 ದಿವಸ ಮಾಡಿಸಿದ್ವಿ, ಆಮೇಲೆ ಏನ್ ಮಾಡಿಸಿಲ್ಲ. ನಮ್ಮೊಂದು ಅಂದಾಜಿನ ಮೇಲೇನೆ ಮಾಡ್ತೀವಿ, ಅನುಭವದ ಮೇಲೆ ಮಾಡ್ತೀವಿ. ನಿಮ್ಮ ನೀರಾವರಿ ವ್ಯವಸ್ಥೆ ಹೇಗಿದೆ? ನಿಮ್ಮಲ್ಲಿ ಬೋರ್ ಇದೆ ಸರ್, ಬಾವಿಯ ನಾವೇನ ಅದೇವ ಅದನ್ನ ವರ್ಕ್ ಆಗಲ್ಲ, ನೀರಿದ್ದಾಗ ಆಗತ್ತೆ, ಬೋರ್ ಇಲ್ಲೇ ಎಲ್ಲ. ನಿಮ್ ಭಾಗದಲ್ಲಿ ನೀರಿನ ಕೊರತೆ ಆಗ್ತದ? ಆಗತ್ತೆ ಸರ್, ಒಂದೊಂದೇಟ್ ಆಗತ್ತೆ. ಮಳೆಗಾಲ ಚೆನ್ನಾಗಾದ್ರೆ ಪರವಲ್ಲ, ಮಳೆಗಾಲ ಕಮ್ಮಿ ಆತಂದ್ರೆ ಆಗತ್ತೆ. ಈ ವರ್ಷ ಐತಲ್ಲ ಹಿಂಗೆ ಮುಂದುವರೆದ್ರೆ ಪರವಲ್ಲ, ಹಿಂದಿನ ವರ್ಷ ಮಳೆ ಕಮ್ಮಿ ಆತು. ಹಂಗಾಗಿ ಈಗೆಲ್ಲ ಬೋರ್ಗಳು, ಮೊದಲೆಲ್ಲ ಬಾವಿ ಇದ್ದು ನಡೀತಿತ್ತು, ಈಗ ಬೋರ್ಗಳು ಒಂದ್ಕಿನ್ನ ಒಂದು ಆಳ ಹೋಗಿ ಸ್ವಲ್ಪ ನೀರಿಂದ ಅಭಾವ ಆಗತ್ತೆ. ಚನ್ನಬಸಪ್ಪ, ಈಗ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ, ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಿ, ಕೃಷಿಯಲ್ಲಿ ಯಾರ್ಯಾರು ತೊಡಗಿಕೊಳ್ತೀರಿ, ಏನೇನ್ ಜವಾಬ್ದಾರಿಗಳನ್ನ ನಿರ್ವಹಿಸ್ತೀರಿ? ನಾವು ನಮ್ಮ ಅಣ್ಣ ಇದೀವಿ ಸರ್, ಇಬ್ರೆ ನಾವು ಒಟ್ಟಿಗೆ ಇದೀವಿ. ಒಟ್ಟಿಗೆ ಇದೀವಿ, ನಾವೇ ಮಾಡ್ಕೊಳ್ಳೋದು. ಆಮೇಲೆ ಆಳುಗಳು ಕರ್ಕೊಂತೀವಿ, ಕೆಲವು ಮಾಡೋ ಅಂತ ಕೆಲಸಗಳು ನಾವೇ ಮಾಡ್ಕೊಂತೀವಿ. ನಮ್ಗಿನ್ನು ಮತ್ತಿನ್ನ ಹೆಚ್ಚಿಗೆ ಆಳು ಬೇಕಂದ್ರೆ ಗಂಡಾಳ ಕರ್ಕೊಂತೀವಿ, ಎಲ್ಲ ಇನ್ವಾಲ್ವ್ ನಾವಿಬ್ರೆ ಜಾಸ್ತಿ. ಯಾವುದೇ ಕೃಷಿಗೆ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು, ಬೇಕು ಯಾವುದೇ ಕೆಲಸ ಬರಲಿ, ಬಿತ್ತನೆ ಬೀಜಕ್ಕಾಗ್ಲಿ ಗೊಬ್ಬರಕ್ಕಾಗ್ಲಿ, ಇದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಿ? ಇಲ್ಲಿ ಸೇವಾ ಸಹಕಾರ ಸಂಘ ಇದೆ ಸರ್, ಅಲ್ಲಿ ಲೋನ್ ಕೊಡ್ತಾರ, ನೆಕ್ಸ್ಟ್ ಮತ್ತೆ ನಾವೇ ಇದು ಮಾಡ್ಕೊಂತೀವಿ. ಒಂದು ಕೋಆಪರೇಟಿವ್ ಸೊಸೈಟಿ ಇದೆ, ಇದೇ ಕೊಡ್ತಾರೆ, ವರ್ಷ ಕೊಡ್ತಾರೆ. ನಿಮ್ಮ ಅನುಭವದ ಪ್ರಕಾರ ಇತ್ತೀಚಿನ ಹೊಸ ತಲೆಮಾರಿನ ಯುವಕರ ಪಾಲ್ಗೊಳ್ಳುವಿಕೆ ಕೃಷಿಯಲ್ಲಿ ಹೇಗಿದೆ? ಹೊಸ ತಲೆಮಾರಿನ ಯುವಕರು ಅಂದ್ರೆ ಕಡಿಮೆ ಸರ್, ಈಗ ಎಲ್ಲ ಕೆಲ್ಸಕ್ಕೆ ಕೊಂಡು ಬಿಟ್ಟಾರ, ಇದು ಲಾಭ ಕಮ್ಮಿ ಆಗತ್ತೆ ಅಂತೇಳಿ. ಆಮೇಲೆ ಎಲ್ಲ ಬೆಳೆ ಚೆನ್ನಾಗಿ ಬಂದಿರ್ತೈತೆ, ಕೈಗತ್ತಲ್ಲ, ಹಂಗಾಗಿ ನಮ್ಗಿನ್ನು ಹಿಂದ್ಲರೆಲ್ಲ ಕೆಲಸದ ಕಡೆಗೆ ಗಮನ ಜಾಸ್ತಿ, ವ್ಯವಸಾಯದ ಕಡೆಗೆ ಕಮ್ಮಿ. ಏನ ಮತ್ತೆ ಈಗ ಮನೆಗೆ ಮಾಡಂತರದರ ನಮ್ಮ ತರತ್ವ. ಒಂದು ಕುಟುಂಬ ಒಂದು ಎಕರೆ ಎರಡು ಎಕರೆ ಭೂಮಿ ಇತ್ತು ಅಂದ್ರೆ ಒಂದು ಸುಸ್ಥಿರವಾಗಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಆಗ್ತದಾ? ಬಹಳ ವ್ಯವಸ್ಥಿತವಾಗಿ ಮಾಡಿದ್ರೆ ಚೆನ್ನಾಗಿರ್ಬೋದು, ಕಟ್ಕೋಬಹುದು. ಮನಸ್ಸಿರ್ಬೇಕು, ನೆಗ್ಲೆಕ್ಟ್ ಮಾಡಂಗಿಲ್ಲ ಮಾಡಂಗಿಲ್ಲ. ಆಮೇಲೆ ಏನ್ ಮಾಡ್ಬೇಕು, ಮಾಹಿತಿ ತಗೋಬೇಕು, ಮಾಹಿತಿ ಇರಬೇಕು. ಮಾಹಿತಿ ತಗೊಂಡು ಮಾಡಿದ್ನಪ್ಪ ಅಂದ್ರೆ ಸಕ್ಸಸ್ ಆಗ್ತಾರ. ಮಾಹಿತಿ ಕೊರತೆ ಜಾಸ್ತಿ ಇಲ್ಲಿ. ಒಂದೇ ಬೆಳೆ ಬೆಳೆದು ಬೆಳೆದು ಅದು ನಾವೇ ಎಲ್ಲ ಗೊತ್ತಿರೋರಾಗ್ಬಿಡ್ತವ. ಹೊಸ ಹೊಸದು ಬೆಳೆದ್ನಪ್ಪ ಅಂದ್ರೆ ಅಲ್ಲೇ ತನ್ನಿಟ್ಟಿ ತಾನೇ ಮಾಹಿತಿ ಕೊಡೋರು ಬಂದೇ ಬರ್ತಾರೆ. ಈಗ ಅಡಿಕೆ ಮಾಡಿವಿ, ಅಡಿಕೆ ಗೊಬ್ಬರಲ್ಲ ಅಂದ್ರೆ ಒಬ್ರು ಬಂದೇ ಬರ್ತಾರ. ಈರುಳ್ಳಿ ಮಾಡಿರೋದಂದ್ರೆ ಇದು ನಮ್ಮ ತಲೆಮಾರಲಿಂದ ಮಾಡಿಬಿಟ್ಟಿವಲ್ಲ, ಯಾರ ಅಡ್ವೈಸ್ ಇಲ್ದಲೆ ಹಂಗೆ ನಡೀತೈತೆ. ಚನ್ನಬಸಪ್ಪನವ್ರಿಗೆ ಕೃಷಿಯಲ್ಲಿ ಏನಾದ್ರೂ ಹೊಸದನ್ನು ಮಾಡಬೇಕು ಅಂತ ಅನಿಸಿದಾಗ ಎಲ್ಲಿ ತರಬೇತಿ ಆಗ್ಲಿ ಅಥವಾ ತಿಳ್ಕೊಳ್ಳಕ್ಕೆ ಬೇರೆ ಬೇರೆ ಕಡೆಗೆ ಕ್ಷೇತ್ರಗಳಿಗೆ ಭೇಟಿ ಮಾಡೋದಾಗ್ಲಿ ಮಾಡ್ತೀರಾ? ಹೇಗೆ ಮಾಡ್ತೀವಿ ಸರ್? ಕೃಷಿ ಇಲಾಖೆಗೆ ಹೋಗ್ತೀವಿ, ಆಮೇಲೆ ಕೃಷಿ ಜಾತ್ರೆ ಆಗತ್ತ ಸಮ್ಮೇಳನ, ಕೃಷಿ ಮೇಳಗಳ ಅಲ್ಲಿ ಹೋಗ್ತೀವಿ. ತಿಳ್ಕಂತು ಸರ್ ಎಲ್ಲಿ ಆಗ್ಲಿ ಯಾರ ಹತ್ರನಾಗ್ಲಿ ತಿಳ್ಕಂತು, ಆಮೇಲೆ ಗ್ರೂಪ್ನಾಗ ತಿಳ್ಕಂತೀವಿ. ಅಡಿಕೆ ಬೆಳೆಗಾರದ್ದು ಬರ್ತದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಗೆ ಇನ್ವಾಲ್ವ್ ಐತಿ. ಈಗ ನಮ್ಗೆ ಮಾಹಿತಿ ಬೇಕಂದ್ರೆ ಟೈಮಿಂಗ್ ಇರಲ್ಲ, ಎಲ್ಲೇ ಹೋಗಿ ಕಂಡು ಕೇಳ್ಕೊಂಡು ಬರಕ. ಗ್ರೂಪ್ನಾಗಿದ್ರೆ ಅಟ್ ಅ ಟೈಮ್ ಹಂಗೆ ಸಿಗ್ತದೆ, ಮಾಡ್ಕೊಳ್ಳೋದು ಒಳ್ಳೇದು. ಒಳ್ಳೇದು ಚನ್ನಬಸಪ್ಪಕ್ಕೆ. ಇವರೇ ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಈರುಳ್ಳಿ ಬೆಳೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ, ನಿಮ್ಮ ಅನುಭವಗಳನ್ನೆಲ್ಲ ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಈರುಳ್ಳಿ ಬೆಳೆಯ ಕೃಷಿಯಲ್ಲಿ ಅನುಭವಗಳು ಈ ಕುರಿತು ಶ್ರೀ ಚನ್ನಬಸಪ್ಪ ಕೆ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರ ಇನ್ನು ಮುಂದೆ ಕೇಳೋಣ, ಬೀಜ ಮತ್ತು ಗೊಬ್ಬರ ಈ ಕುರಿತು ಬಸವಣ್ಣಪ್ಪ ಅವರು ರೈತರಿಗೆ ಏನು ಸಲಹೆಯನ್ನು ಕೊಡ್ತಾರಂತ. ಮೊಟ್ಟ ಮೊದಲನೇದಾಗಿ ಯಾವುದೇ ಒಂದು ಬೆಳೆಯನ್ನು ನಾವು ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಬೆಳೆಯೋದಕ್ಕೆ ಮುಂಚೆ ದಯವಿಟ್ಟು ನಿಮ್ಮ ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಿಸಿ, ಮಣ್ಣಿನಲ್ಲಿರ್ತಕ್ಕಂತಹ ಪೋಷಕಾಂಶಗಳ ಒಂದು ಮಟ್ಟವನ್ನು ನಾವು ಅರಿತುಕೊಂಡ್ರೆ ಆ ಒಂದು ಬೆಳೆಗೆ ಬೇಕಾಗುವಂತಹ ಶಿಫಾರಸು ಮಾಡಿದ ಒಂದು ರಸಗೊಬ್ಬರಗಳನ್ನಾಗಲಿ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನಾಗಲಿ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಉತ್ತಮವಾದಂತಹ ಒಂದು ಗುಣಮಟ್ಟದ ಬೀಜಗಳು, ಇತ್ತೀಚೆಗೆ ಅನೇಕ ಅಧಿಕ ಇಳುವರಿನ ನೀಡತಕ್ಕಂತಹ ತಳಿಯ ಬೀಜಗಳು, ಆಯಾ ಪ್ರಾಂತ್ಯಕ್ಕೆ ಅನುಕೂಲವಾದಂತಹ ಬೀಜಗಳು ಬಂದಿದೆ. ಅಂತಹ ಒಂದು ಶಿಫಾರಿತ ಗುಣಮಟ್ಟದ ಬೀಜಗಳನ್ನು ಬಳಕೆ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ಬೀಜಗಳನ್ನು ನೀವು ಬಳಕೆ ಮಾಡದೇ ಆದರೆ ಅದಕ್ಕೆ ಸೂಕ್ತವಾದಂತಹ ಬೀಜೋಪಚಾರ, ಸೂಕ್ತವಾದಂತಹ ಬೀಜೋಪಚಾರದಲ್ಲಿ ಮೊದಲನೇದಾಗಿ ಆ ಒಂದು ಬೆಳೆಗೆ ಬರತಕ್ಕಂತಹ ತಗಲುವಂತಹ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಂತಹ ಬೀಜೋಪಚಾರ ಇರ್ಬೋದು. ಗಿಡದ ಒಂದು ಪೋಷಕಾಂಶಗಳನ್ನು, ಆ ಒಂದು ಮಣ್ಣಿನ ಪೋಷಕಾಂಶಗಳನ್ನು ಹೆಚ್ಚಿಸ್ತಕ್ಕಂತಹ ಬೀಜೋಪಚಾರಗಳಿರ್ಬೋದು. ಮಣ್ಣಿನಲ್ಲಿ ಬರತಕ್ಕಂತಹ ಕೀಟಗಳನ್ನು ನಿಯಂತ್ರಣಕ್ಕೆ ಅಗತ್ಯವಾದಂತಹ ಬೀಜೋಪಚಾರ, ಒಂದು ಬೀಜಕ್ಕೆ ನಿರ್ದಿಷ್ಟವಾದಂತಹ ಬೀಜೋಪಚಾರಗಳನ್ನು ಮಾಡಿ ನಂತರ ಆ ಒಂದು ಮಾಗಿ ಉಳುಮೆ ಅಥವಾ ಈ ಒಂದು ಬೇಸಿಗೆಯ ಉಳುಮೆ, ಆಳವಾದಂತಹ ಒಂದು ಉಳುಮೆಯನ್ನು ಮಾಡೋದ್ರಿಂದ ಈ ಒಂದು ಮಣ್ಣಿನಲ್ಲಿರ್ತಕ್ಕಂತಹ ಕಳೆದ ಹಂಗಾಮಿನ ಯಾವುದೇ ಒಂದು ಕೀಟದ ಕೋಶಗಳು ಅಥವಾ ರೋಗವನ್ನು ಉಂಟು ಮಾಡತಕ್ಕಂತಹ ಕೋಶಗಳು ಅವುಗಳನ್ನು ನಾಶ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಒಂದು ಆಳವಾದ ಉಳುಮೆಯೊಂದಿಗೆ ಪ್ರಾರಂಭ ಮಾಡಿ ಮತ್ತು ನಿಮ್ಮ ಹೊಲದ ಬದುಗಳನ್ನು ಈ ಒಂದು ಹಂತದಲ್ಲಿಯೇ ಮುಂಗಾರು ಹಂಗಾಮಿನ ಬೀಜಗಳನ್ನು ಬಿತ್ತನೆ ಮಾಡೋದಕ್ಕೆ ಮುಂಚಿತವಾಗಿ ಆ ಒಂದು ಬದುಗಳನ್ನು ಶುದ್ಧ ಮಾಡಿ ಅದರನ್ನು ಸ್ವಚ್ಛಗೊಳಿಸಿ ಅದರಲ್ಲಿರ್ತಕ್ಕಂತಹ ಕಳೆಗಳನ್ನು ನಾಶ ಮಾಡಿ ನಂತರ ಈ ಒಂದು ಬೀಜವನ್ನು ಬಿತ್ತನೆ ಮಾಡಲಿಕ್ಕೆ ಬಹಳ ಸೂಕ್ತ. ಈ ಬೆಳೆಗಳನ್ನು ಬೆಳೆಯುವಂತಹ ಹಂತದಲ್ಲಿ ಈ ಒಂದು ಬೆಳೆಗಳು ಹಲವಾರು ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗಬಹುದು. ಇಂತಹ ಒಂದು ಸಂದರ್ಭದಲ್ಲಿ ಈ ಒಂದು ರೋಗ ಮತ್ತು ಕೀಟದ ಒಂದು ಸೂಕ್ತವಾದಂತಹ ಮಾಹಿತಿ ರೈತನಿಗೆ ಇರತಕ್ಕಂಥದ್ದು ಬಹಳ ಅಗತ್ಯ. ಮತ್ತು ಯಾವುದೇ ಒಂದು ಕಾರಣಕ್ಕೂ ರಾಸಾಯನಿಕವನ್ನು ಮೊದಲು ಬಳಕೆ ಮಾಡೋದಕ್ಕೆ ಮುಂಚೆ ಈ ಒಂದು ಬೆಳೆಯನ್ನು ಬೆಳೀಬೇಕಾದ್ರೆ ಹಲವಾರು ರೀತಿಯಿಂದ ಈ ಒಂದು ಕೀಟ ಹಾಗೂ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಇದರಲ್ಲಿ ಕ್ರಮವಾಗಿ ಬೇಸಾಯ ಕ್ರಮಗಳಿಂದ, ಭೌತಿಕ ಕ್ರಮಗಳಿಂದ, ಯಾಂತ್ರಿಕ ಕ್ರಮಗಳು, ಜೈವಿಕ ಕ್ರಮಗಳು ಹಾಗೂ ಕೊನೆಯದಾಗಿ ರಾಸಾಯನಿಕ ಕ್ರಮಗಳನ್ನು ನಾವು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಯಾವುದೇ ಒಂದು ಬೆಳೆಯನ್ನು ಬೆಳೀಬೇಕಾದ್ರೆ ಅವಕ್ಕೆ ನಿರ್ದಿಷ್ಟವಾದಂತಹ ಸೂಕ್ತವಾದಂತಹ ಅಂತರದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಅಥವಾ ನಾಟಿ ಮಾಡ್ತಕ್ಕಂಥದ್ದು, ಸೂಕ್ತ ಶಿಫಾರಸು ಪ್ರಮಾಣದಲ್ಲಿಯೇ ರಸಗೊಬ್ಬರಗಳನ್ನು ನೀಡ್ತಕ್ಕಂಥದ್ದು, ನೀರನ್ನು ನಿರ್ದಿಷ್ಟ ಅಥವಾ ಸೂಕ್ತವಾಗಿ ಶಿಫಾರಸು ಮಾಡಿದಂತೆ ಹೆಚ್ಚು ಅಥವಾ ಕಡಿಮೆ ನೀರನ್ನ ಮಾಡೋದಕ್ಕಿಂತ ನಿರ್ಧರಿತವಾದಂತಹ ನೀರಿನ ಪ್ರಮಾಣವನ್ನು ನಾವು ಆ ಒಂದು ಇದರಲ್ಲಿ ಮೇಂಟೈನ್ ಮಾಡ್ತಕ್ಕಂಥದ್ದು, ಹಾಗೂ ಪರಿಸರದಲ್ಲಿ ಲಭ್ಯ ಇರತಕ್ಕಂಥ ಹಲವಾರು ಜೈವಿಕ ಕೀಟನಾಶಕಗಳು ಇರಬಹುದು ಅಥವಾ ಜೈವಿಕ ಶತ್ರುಗಳು ಅಥವಾ ನೈಸರ್ಗಿಕ ಶತ್ರುಗಳು ಅಂತ ನಾವೇನು ಹೇಳ್ತೀವಿ, ಅವುಗಳ ಸಂಖ್ಯೆಯನ್ನು ವೃದ್ಧಿಸ್ತಕ್ಕಂಥದ್ದು. ಇವೆಲ್ಲದರಿಂದ ನಾವು ಈ ಒಂದು ಕೀಟ ಅಥವಾ ರೋಗವನ್ನು ನಿಯಂತ್ರಣ ಮಾಡಲಿಕ್ಕಾಗದೇ ಇದ್ದಾಗ ಕೊನೆಯ ಹಂತವಾಗಿ ನಾವು ಈ ರಾಸಾಯನಿಕ ಒಂದು ಕ್ರಮಕ್ಕೆ ನಾವು ಹೋಗಬೇಕಾಗತ್ತೆ. ಆ ಒಂದು ರಾಸಾಯನಿಕ ಕ್ರಮಗಳಿಂದ ನಾವು ಕೀಟ ಅಥವಾ ರೋಗವನ್ನು ನಿಯಂತ್ರಣ ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಎಚ್ಚರ ಇಟ್ಕೊಳ್ಬೇಕಾದದ್ದು ಸೂಕ್ತ ಸಮಯದಲ್ಲಿ ಈ ಒಂದು ರಾಸಾಯನಿಕವನ್ನು ಬಳಕೆ ಮಾಡಬೇಕು. ಅಂದರೆ ಕೀಟಗಳನ್ನು ನಾವು ಆರ್ಥಿಕ ಹಾನಿಯ ಮಟ್ಟ ಅಂತ ಕರಿತೀವಿ. ಆ ಒಂದು ಆರ್ಥಿಕ ಹಾನಿಯ ಮಟ್ಟವನ್ನು ಮೀರಿದಾಗ ಮಾತ್ರ ರಾಸಾಯನಿಕವನ್ನು ಬಳಕೆ ಮಾಡಬೇಕು. ಹಾಗೂ ಮುಂಜಾನೆ ಅಥವಾ ಸಾಯಂಕಾಲದ ವೇಳೆಯಲ್ಲಿ ಈ ಒಂದು ರಾಸಾಯನಿಕವನ್ನು ಬಳಕೆ ಮಾಡತಕ್ಕಂಥದ್ದು ಮತ್ತು ಶಿಫಾರಿತ ಪ್ರಮಾಣದ ಒಂದು ಕೀಟನಾಶಕವನ್ನು ಅಥವಾ ರೋಗನಾಶಕವನ್ನು ಬಳಕೆ ಮಾಡತಕ್ಕಂಥದ್ದು. ಹಾಗೂ ಆ ಒಂದು ಸಿಂಪರಣೆಯನ್ನು ಮಾಡಬೇಕಾದ್ರೆ ನಿರ್ದಿಷ್ಟ ಸಿಂಪರಣಾ ದ್ರಾವಣ, ಅಂದರೆ ನಾವು ಪ್ರತಿಯೊಂದು ಎಕರೆಗೆ ಕನಿಷ್ಠ 200-350 ಲೀಟರ್ ಅಥವಾ 400 ಲೀಟರ್ವರೆಗೆ ಆ ಒಂದು ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ನೀರನ್ನು ಅಥವಾ ಸಿಂಪರಣ ದ್ರಾವಣವನ್ನು ನಾವು ಬಳಕೆ ಮಾಡಬೇಕಾಗತ್ತೆ. ಸೂಕ್ತ ಸಿಂಪರಣ ದ್ರಾವಣವನ್ನು ಬಳಕೆ ಮಾಡದಿದ್ದಾಗ ನಾವು ಅಷ್ಟೆಲ್ಲ ಖರ್ಚು ಮಾಡಿ ವೆಚ್ಚ ಮಾಡಿ ಈ ಒಂದು ರಾಸಾಯನಿಕವನ್ನು ಬಳಕೆ ಮಾಡಿದ್ರೂ ಸಹ ಅವುಗಳ ಒಂದು ಪರಿಣಾಮವನ್ನು ನಾವು ಕಾಣಲಿಕ್ಕಾಗಲ್ಲ. ಹಾಗಾಗಿ ಸೂಕ್ತ ಅಥವಾ ನಿರ್ದಿಷ್ಟ ಸಿಂಪರಣ ದ್ರಾವಣದೊಂದಿಗೆ ಈ ಒಂದು ರಾಸಾಯನಿಕವನ್ನು ಬಳಕೆ ಮಾಡಬೇಕಾದ್ರೂ ಸಹ ಅತ್ಯಗತ್ಯ. ಇದುವರೆಗೆ ಬಸವಣ್ಣಪ್ಪ ಅವರ ಬೀಜ ಮತ್ತು ಗೊಬ್ಬರಗಳ ಕುರಿತಾದ ರೈತರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳೋಣ ಕೃಷಿ ಗೀತೆಯನ್ನ. ಕೆರೆ ನಮ್ಮ ಭಾಗ್ಯದ ಬಾಗಿಲು ತೆರೆದ ಕರೆ ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ, ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು, ಕಸವು ಕಟ್ಟಿ ಚರಂಡಿ ನೀರು ಮಲೆಯಲೇಬೇಕು, ಸೊಳ್ಳೆ ಬೆಳೆಯಲೇಬೇಕು, ನಾತ ಹರಡಲೇಬೇಕು. ಡೆಂಗ್ಯು ಬಂದಾಯಿತು, ಹೊಲಸು ನಾರ ತೊಡಗಿತು, ಪೌರ ಕಾರ್ಮಿಕರ ಚಿಂತೆ ಜಾಸ್ತಿಯಾಯಿತು. ಬೀದಿಗೆಸೆದ ಕಸವು ಚರಂಡಿ ಸೇರಲೇಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ಮರೆಯದಿರಿ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಸೇವೆ. ರೈತ ಬಾಂಧವರೇ, ಈಗ ಮತ್ತೊಂದು ಕೃಷಿ ಗೀತೆಯನ್ನು ಕೇಳ್ಕೊಂಬರೋಣಲ್ಲ. Thank you.